ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0834297133. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ರೈತ ಮಿತ್ರರಿಗೆಲ್ಲ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಬಾಳೆ ಸಸಿ ಉತ್ಪಾದನಾ ತಂತ್ರಜ್ಞಾನ ಕುರಿತು ಪ್ರೊಫೆಸರ್ ಕಾಂತರಾಜುವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ಬಾಳೆ ಬೆಳೆ ಅದೊಂದು ವಿಶಿಷ್ಟವಾದ ಬೆಳೆ. ಹಣ್ಣುಗಳಲ್ಲೇ ಶ್ರೇಷ್ಠವಾದ ಹಣ್ಣು ಬಾಳೆಹಣ್ಣು. ನಮ್ಮ ಉತ್ತಮ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಒಂದು ಪೌಷ್ಟಿಕಾಂಶಗಳು ಬಾಳೆಹಣ್ಣಿನಲ್ಲಿ ಇವೆ. ಹೀಗಾಗಿ ಬಾಳೆಹಣ್ಣು ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಮಾರಾಟವಾಗುವಂತಹ ಹಣ್ಣು. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಮಾರಾಟ ಆಗುವುದನ್ನು ನೋಡ್ತಾ ಇದ್ರೆ ಬಾಳೆಹಣ್ಣಿಗೆ ಯಾವಾಗಲೂ ಕೂಡ ಹೆಚ್ಚು ಬೆಲೆ ಇದೆ. ಅದರಲ್ಲಿ ವಿಶಿಷ್ಟವಾದ ತಳಿಗಳು ಇದ್ದಾಗ ಇನ್ನೂ ಹೆಚ್ಚು ಜನಪ್ರಿಯತೆಯನ್ನ ಬಾಳೆಹಣ್ಣು ಪಡ್ಕೊಳ್ತದೆ. ಆ ನಿಟ್ಟಿನೊಳಗ ಈ ಕಡಿಮೆ ಖರ್ಚಿನೊಳಗ ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸುವುದೇನಿದೆಲ್ಲ, ಇದು ಒಂದು ವಿಶಿಷ್ಟ ತಂತ್ರಜ್ಞಾನ. ಈ ಗುಣಮಟ್ಟದ ಬಾಳೆ ಸಸಿಗಳನ್ನ ನಾವು ಉತ್ಪಾದಿಸಲಿಕ್ಕೆ ಸಾಧ್ಯ ಆತಂದ್ರೆ ನಮ್ಮ ರೈತನಿಗೆ ಖಂಡಿತವಾಗಿ ಕೂಡ ಒಳ್ಳೆಯ ಒಂದು ಬೆಲೆ ಬರ್ತದೆ. ಮತ್ತೆ ಆ ಬಾಳೆ ಸಸಿಗಳನ್ನು ತೆಗೆದುಕೊಂಡು ಬೆಳೆದಂತ ರೈತ ಕೂಡ ಹೆಚ್ಚು ಲಾಭ ಮಾಡ್ಕೊಳ್ತಾರೆ, ಗ್ರಾಹಕರು ಕೂಡ ಅದರ ಲಾಭವನ್ನ ಅನುಭವಿಸ್ತಾರೆ. ಆ ನಿಟ್ಟಿನೊಳಗ ಇವತ್ತು ಕಡಿಮೆ ಖರ್ಚಿನೊಳಗ ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸುವ ರೈತ ಸ್ನೇಹಿ ತಂತ್ರಜ್ಞಾನವನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯದ. ಈ ಉತ್ತಮ ಗುಣಮಟ್ಟದ ಬಾಳೆ ಸಸಿಗಳನ್ನ ಹೇಗೆ ಉತ್ಪಾದಿಸಬೇಕು, ಈ ಎಲ್ಲ ವಿಷಯ ಕುರಿತಂತೆ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊತಾ ಇದ್ದಾರೆ. ಮತ್ತು ನಮ್ಮ ರೈತ ಬಾಂಧವನಿಗೆ ಬಾಳೆ ಸಸಿಗಳನ್ನು ಉತ್ಪಾದಿಸಲು ಬೇಕಾದಂತಹ ತಂತ್ರಜ್ಞಾನಗಳು ಏನೇನಿವೆ ಅವನ್ನೆಲ್ಲ ತಿಳಿಸಿಕೊಡ್ಲಿಕ್ಕೆ ಅನುಭವಿಯ ಚಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದೊಳಗ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳ ವಿಭಾಗ ಇದರೊಳಗ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರೊಫೆಸರ್ ಡಾಕ್ಟರ್ ಕಾಂತರಾಜು ವಿ ಅವರಿದ್ದಾರೆ. ಕಾಂತರಾಜು ಅವರು ಹಣ್ಣಿನ ವಿಭಾಗದೊಳಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ರೈತ ಬಾಂಧವರಿಗೆ ಒಂದು ಮನನ ಆಗುವ ನಿಟ್ಟಿನೊಳಗ ಹಣ್ಣುಗಳ ತಂತ್ರಜ್ಞಾನ ಹೇಗಿದೆ, ಒಬ್ಬ ವಿಜ್ಞಾನಿಯಾಗಿ ಹೇಗೆ ತರಕಾರಿ ಮತ್ತು ಹಣ್ಣುಗಳನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ ಏನೇನು ಕಾಳಜಿಗಳನ್ನ ವಹಿಸಬೇಕು, ವಿಶೇಷವಾಗಿ ಹಣ್ಣುಗಳು ಅಂದಾಗ ಅವು ಒಂದು ರಫ್ತು ಮಾಡಬೇಕಾದಂತಹ ಒಂದು ಗುಣಮಟ್ಟಗಳನ್ನು ಪಡಿಬೇಕಾದ್ರೆ ಹೇಗೆ ನಾವು ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ನೀಡೋದ್ರೊಳಗ ಸಿದ್ಧಹಸ್ತರು. ವಿದ್ಯಾರ್ಥಿಗಳು ಕೂಡ ಅವರನ್ನು ತುಂಬಾ ಇಷ್ಟಪಡ್ತಾರೆ. ಇವತ್ತು ನಮ್ಮ ಜೊತೆಗೆ ಬಾಳೆ ಸಸಿಗಳನ್ನ ಉತ್ಪಾದಿಸುವ ತಂತ್ರಜ್ಞಾನ ಕುರಿತಂತೆ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಡಾಕ್ಟರ್ ಕಾಂತರಾಜು ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಕಾಂತರಾಜು ವಿ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಬಹಳ ಧನ್ಯವಾದಗಳು ಸರ್. ಬಹಳ ಒಳ್ಳೆಯ ವಿಚಾರವನ್ನ ತಾವು ತಿಳಿಸಿದ್ರಿ. ತಮಗೂ ಮತ್ತು ರೈತ ಬಾಂಧವರು ಎಲ್ಲರಿಗೂ ನಮ್ಮ ಕಡೆಯಿಂದ ಕೂಡ ಬಹಳ ಧನ್ಯವಾದಗಳು. ಆರಂಭದೊಳಗ ನಮ್ಮ ರೈತ ಬಾಂಧವರಿಗೆ ಈ ಗುಣಮಟ್ಟದ ಬಾಳೆ ಸಸ್ಯಗಳು ಇದನ್ನು ಉತ್ಪಾದಿಸುವಂತಹ ಒಂದು ತಂತ್ರಜ್ಞಾನ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡೋ ನಿಟ್ಟಿನೊಳಗ ಗುಣಮಟ್ಟದ ಬಾಳೆ ಸಸ್ಯಗಳ ಒಂದು ತಂತ್ರಜ್ಞಾನ ಅಂದ್ರೆ ಏನು, ಇದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಮಾಡ್ಕೊಡ್ಬೋದಾ? ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಬಾಳೆ ಬೆಳೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖವಾದ ಹಣ್ಣಿನ ಬೆಳೆ. ಸಾಮಾನ್ಯವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಬಾಳೆಯನ್ನ ನಮ್ಮ ರಾಜ್ಯದಲ್ಲಿ ಬೆಳೆದೇ ಬೆಳೀತಾರೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ರೈತರು ಕೂಡ ಸಾಕಷ್ಟು ತಂತ್ರಜ್ಞಾನಗಳನ್ನ ಬಳಸಿ ಬಾಳೆಯನ್ನು ಬೆಳೀತಾ ಇದ್ದಾರೆ. ಬಾಳೆನೇ ಅಂತಲ್ಲ, ಯಾವುದೇ ಬೆಳೆಯನ್ನ ಬೆಳಿಬೇಕಾದ್ರೆ ಅದಕ್ಕೆ ಬಳಸುವಂತ ಬೀಜ ಬಹಳ ಮುಖ್ಯ. ಬಳಸುವಂತ ಬೀಜ ಬಹಳ ಸದೃಢವಾಗಿ ಆರೋಗ್ಯವಾಗಿದ್ರೆ ಮುಂದೆ ಒಳ್ಳೆ ಬೆಳೆ ಬಂದು ಇಳುವರಿ ಚೆನ್ನಾಗಿ ರೈತರಿಗೆ ಬರುತ್ತೆ. ಅದೇ ರೀತಿ ಬಾಳೆಯಲ್ಲಿ ಕೂಡ ನಾವು ಬಾಳೆ ಬೆಳಿಬೇಕಂದ್ರೆ ಗಡ್ಡೆ ಮುಖಾಂತರ ಬೆಳಿಬೇಕು, ಇಲ್ಲಪ್ಪ ಅಂದ್ರೆ ಅದ್ರ ಮುಖಾಂತರ ಏನು ಸಸಿಗಳನ್ನ ತಯಾರಿಸಿ ಅಥವಾ ತರುಗಳಂತ ನಾವೇನು ಕರ್ನಾಟಕ ಭಾಗದಲ್ಲಿ ಕರಿತೀವಲ್ಲ, ಆ ತರುಗಳನ್ನ ಬಳಸಿ ಒಳ್ಳೆ ಆರೋಗ್ಯವಾಗಿರುವಂತ ಒಂದು ತರುಗಳನ್ನ ಅಥವಾ ಸಸಿಗಳನ್ನ ಬಳಸಿದ್ರೆ ನಾವು ಮುಂದೆ ಒಳ್ಳೆ ಇಳುವರಿ ಪಡೆದೀವಿ. ಸೊ ಇತ್ತೀಚೆಗೆ ಬಹಳ ಜನ ರೈತರು ಈ ಬಾಳೆ ಬೆಳಿಬೇಕಾದ್ರೆ ಈ ಟಿಶ್ಯೂ ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿಯಿಂದ ಉತ್ಪಾದಿಸಿದಂತ ಒಂದು ಈ ಬಾಳೆ ಸಸಿಗಳನ್ನ ಒಂದು ಖರೀದಿ ಮಾಡಿಕೊಂಡು ಬಾಳೆಯನ್ನು ಬೆಳೀತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಒಳ್ಳೆ ತಂತ್ರಜ್ಞಾನ ಕೂಡ, ಅದು ಲ್ಯಾಬ್ಗಳಲ್ಲಿ ತಯಾರಿಸಿ ಮತ್ತೆ ಶೇಡ್ ನೆಟ್ಟಲ್ಲಿ ಒಂದು ಒಂದು ಹಂತವಾಗಿ ಬೆಳೆಸಿ ರೈತರಿಗೆ ಸಾಕಷ್ಟು ಖಾಸಗಿ ಕಂಪನಿಗಳು ಮಾರಾಟ ಮಾಡ್ತಾ ಇದೆ, ಅವನ್ನ ರೈತರು ತಂದು ಬೆಳೀತಾ ಇದ್ದಾರೆ. ಅವು ಒಂದು ವಿಚಾರ ಏನಂದ್ರೆ ಒಳ್ಳೆ ಆರೋಗ್ಯವಾಗಿರುವಂತ ತರುಗಳನ್ನೇ ತಂದು ಬೆಳೀತಾ ಇರ್ತಾರೆ. ಆದ್ರೆ ಈಗ ಅವು ದುಬಾರಿ ಆಗೋ ಒಂದು ಕಾರಣದಿಂದ ನಾವು ರೈತರಿಗೆ ಬಹಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆರೋಗ್ಯವಾಗಿರುವಂತ ಟಿಶ್ಯೂ ಕಲ್ಚರ್ಗೆ ಸಮನಾಗಿರುವಂತ ಕೆಲವು ತಂತ್ರಜ್ಞಾನಗಳನ್ನ ಕಂಡುಹಿಡಿದಿರೋದ್ರಿಂದ ರೈತರು ತಮ್ಮ ಹೊಲದಲ್ಲೇನೆ ಈ ಟಿಶ್ಯೂ ಕಲ್ಚರ್ ಬಾಳೆ ತರನೇ ಈ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಸಸಿಗಳನ್ನ ತಯಾರಿಸಿಕೊಂಡು ಅವರೇ ಅವ್ರ ಹೊಲದಲ್ಲಿ ಒಂದು ನಾಟಿ ಮಾಡಿಕೊಂಡು ಒಳ್ಳೆ ಇಳುವರಿನ ಪಡಿಬಹುದು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಮ್ಯಾಕ್ರೋ ಪ್ರಾಪಗೇಷನ್ ಪದ್ಧತಿ ಅಂತ ಹೇಳಿ ಕರೀತಾರೆ. ಈ ಟಿಶ್ಯೂ ಕಲ್ಚರ್ ಲ್ಯಾಬ್ ಅಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ಮೈಕ್ರೋ ಪ್ರಾಪಗೇಷನ್ ಪದ್ಧತಿ ಅಂತ ಕರೀತಾರೆ. ಈಗ ನಾನು ಹೇಳಿದೆ ಮ್ಯಾಕ್ರೋ ಪ್ರಾಪಗೇಷನ್ ಪದ್ಧತಿ ಅಂದ್ರೆ ರೈತರು ತಮ್ಮ ಹೊಲದಲ್ಲೇ ಚೆನ್ನಾಗಿ ಆರೋಗ್ಯವಾಗಿರುವಂತ ಗಡ್ಡೆಗಳನ್ನ ಬಳಸ್ಕೊಂಡು ಒಳ್ಳೆಯ ಗುಣಮಟ್ಟದ ಕಡಿಮೆ ಖರ್ಚಿನಲ್ಲಿ ಉತ್ಪಾದಿಸಿ ಬಳಸುವಂತ ಅಥವಾ ಬೆಳೆಯುವಂತ ಒಂದು ತಂತ್ರಜ್ಞಾನಕ್ಕೆ ನಾವು ಮ್ಯಾಕ್ರೋ ಪ್ರಾಪಗೇಷನ್ ಪದ್ಧತಿ ಅಂತ ಕರಿತೀವಿ. ಸೊ ಇದು ಬಹಳ ರೈತ ಸ್ನೇಹಿ ತಂತ್ರಜ್ಞಾನ ಅಂತ ಹೇಳ್ಬಹುದು. ಬಹಳ ಸುಲಭವಾದಂತ ಒಂದು ತಂತ್ರಜ್ಞಾನ ಇದು. ಸೊ ರೈತರು ತಮ್ಮ ಹೊಲದಲ್ಲಿ ತಾವೇ ಗಡ್ಡೆಗಳಿಂದ ಸಸಿಗಳನ್ನ ತಯಾರಿಸಿ ಬೆಳೆಯುವಂತ ತಂತ್ರಜ್ಞಾನಕ್ಕೆ ನಾವು ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಗುಣಮಟ್ಟದ ಬಾಳೆ ಸಸಿಗಳನ್ನು ಉತ್ಪಾದಿಸುವ ರೈತ ಸ್ನೇಹಿ ತಂತ್ರಜ್ಞಾನ ಅಂತ ಹೇಳಿ ಕರೀತಾ ಇದ್ದೀವಿ. ಪ್ರೊಫೆಸರ್ ಕಾಂತರಾಜ್ ಅವರೇ, ಬಹಳ ಸಂತೋಷ. ಇವತ್ತು ತಂತ್ರಜ್ಞಾನದ ಒಂದು ಅಭಿವೃದ್ಧಿ ನಾವು ಸಹಾಯ ಪಡ್ಕೊಂಡಾಗ ಯಾವ್ದ್ರಲ್ಲಾದ್ರೂ ಕೂಡ ನಾವು ಯಶಸ್ಸನ್ನು ಪಡಿಬಹುದು. ಅದು ಬಾಳೆ ವಿಷಯದೊಳಗೂ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದ್ರೆ ಇವತ್ತು ತುಂಬಾ ರುಚಿಕಟ್ಟಾದ ಬಾಳೆಹಣ್ಣು ಎಲ್ಲರಿಗೂ ಬೇಕು. ಬೇರೆ ಬೇರೆ ತಳಿಗಳಲ್ಲಿ ಬೇರೆ ಬೇರೆ ರುಚಿ ಇರ್ತದೆ. ಆಮೇಲೆ ಈ ಒಂದು ಕೆಲವೊಂದು ತಳಿಗಳನ್ನ ನೋಡ್ತಾ ಇದ್ದಾಗ ನಿರ್ವಹಣೆ ಮಾಡೋದು ಎಷ್ಟೋ ಸುಲಭ ಇರ್ತದೆ. ಹೀಗಾಗಿ ಗುಣಮಟ್ಟದ ಬಾಳೆ ಸಸಿಗಳನ್ನು ಉತ್ಪಾದಿಸುವ ಈ ಒಂದು ತಂತ್ರಜ್ಞಾನ ವಿಚಾರ ಮಾಡ್ತಾ ಇರ್ಬೇಕಿದ್ರೆ ತಳಿಗಳು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತಾವೆ. ಯಾಕಂದ್ರೆ ಜನ ಮೆಚ್ಚುಗೆ ಪಡೆದಿರುವಂತಹ ತಳಿಗಳು ಯಾವುವು, ಮತ್ತೆ ಹೇಗೆ ಒಂದು ಜನಪ್ರಿಯವಾದ ತಳಿಗಳನ್ನ ನಾವು ಸಸಿಗಳನ್ನ ಉತ್ಪಾದಿಸಿ ನಾವು ಹಂಚಲಿಕ್ಕೆ ಸಾಧ್ಯ ಆದ್ರೆ ನಮಗೂ ಲಾಭನೂ ಚಲೋ ಆಗ್ತದೆ, ಹಾಗೇನೆ ಗ್ರಾಹಕರಿಗೆ ಕೂಡ ಉತ್ತಮ ಗುಣಮಟ್ಟದ ಬಾಳೆಹಣ್ಣುಗಳು ಸಿಗ್ಲಿಕ್ಕೆ ಸಾಧ್ಯ. ಈ ಗುಣಮಟ್ಟದ ಬಾಳೆ ಸಸಿಗಳನ್ನು ಉತ್ಪಾದಿಸುವ ಈ ತಂತ್ರಜ್ಞಾನದ ಸಂದರ್ಭದೊಳಗ ಯಾವ್ಯಾವ ತಳಿಗಳಲ್ಲಿ ಒಂದು ಉತ್ಕೃಷ್ಟವಾದ ಬಾಳೆ ಸಸಿಗಳನ್ನ ನಾವು ಉತ್ಪಾದಿಸಬಹುದು, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡ್ಕೊಡ್ಬೋದಾ ಪ್ರೊಫೆಸರ್ ಕಾಂತರಾಜ್ ಅವರೇ? ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾಳೆ ಬೆಳೆಯಲ್ಲಿ ಪ್ರಮುಖವಾಗಿ ಎರಡು ತಳಿಗಳನ್ನ ರೈತರು ಹೆಚ್ಚಾಗಿ ಬೆಳೀತಾರೆ. ಒಂದು ಗ್ರ್ಯಾಂಡ್ ನೈನ್ ಅಂತೇಳಿ ಒಂದು ತಳಿ ಇದೆ, ಅದು ಹೆಚ್ಚಾಗಿ ಬೆಳೀತಾರೆ. ಇನ್ನು ಅದನ್ನ ನಂತರ ಬೆಳೆಯುವಂತ ತಳಿ ಅಂದ್ರೆ ಈ ರಾಜಾಪುರಿ ತಳಿ ಅಥವಾ ಕೆಲವು ಭಾಗದಲ್ಲಿ ಜವಾರಿ ತಳಿ ಅಂತ ಕರೀತಾರೆ. ಇವೆರಡು ತಳಿಗಳನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಈ ಎರಡು ತಳಿಗಳಲ್ಲಿ ಈಗಾಗಲೇ ಈ ತಂತ್ರಜ್ಞಾನವನ್ನ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿ ರೈತರಿಗೆ ಆಲ್ರೆಡಿ ನಾವು ಮನವರಿಕೆ ಮಾಡಿಕೊಡ್ತಾ ಇದೀವಿ. ಸೊ ರೈತರು ಈ ಗ್ರ್ಯಾಂಡ್ ನೈನ್ ತಳಿಯಲ್ಲಿ ಮತ್ತು ರಾಜಾಪುರಿ ತಳಿಯಲ್ಲಿ ಈ ಸುಲಭವಾದಂತ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಳ್ಳೆ ಗುಣಮಟ್ಟದ ಸಸಿಗಳನ್ನ ತಯಾರಿಸ್ಕೋಬಹುದು. ಈ ಎರಡು ತಳಿಗಳಲ್ಲಿ ಆಲ್ರೆಡಿ ತಂತ್ರಜ್ಞಾನ ಹೊರಗಡೆ ಬಂದಿದೆ ಆಲ್ರೆಡಿ. ಸೊ ಹಾಗಾಗಿ ರೈತರು ಈ ಚೆನ್ನಾಗಿ ಈ ವಿಷಯವನ್ನ ತಿಳ್ಕೊಂಡು ಎರಡು ತಳಿಗಳಲ್ಲಿ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆ ಮಾಡ್ಕೋಬಹುದು. ಇವತ್ತು ರೈತ ಬಾಂಧವ ಬಾಳೆಹಣ್ಣು ಬೆಳಿಲಿಕ್ಕೆ ಸಾಕಷ್ಟು ಉತ್ಸುಕನಾಗಿದ್ದಾರೆ. ವಿಶೇಷವಾಗಿ ನೀರಾವರಿ ಒಂದು ಅಚ್ಚುಕಟ್ಟು ಪ್ರದೇಶದೊಳಗ ಅಥವಾ ನದಿ ತೀರದ ಪ್ರದೇಶದೊಳಗ ಬಾಳೆಹಣ್ಣಿನ ಉತ್ಪಾದನೆಗೆ ತುಂಬಾ ಮುತುವರ್ಜಿ ವಹಿಸಿ ರೈತ ಬಾಂಧವ ಮುಂದಾಗ್ತಾ ಇದ್ದಾನೆ. ರೈತನಿಗೆ ಉತ್ತಮ ಗುಣಮಟ್ಟದ ಬಾಳೆ ಸಸಿಗಳು ಸಿಗ್ಲಿಕ್ಕೆ ಸಾಧ್ಯ ಆದ್ರೆ ಅರ್ಧ ಕೆಲಸ ಮುಗಿದಂಗೆ ಅಂದ್ರೆ ಉತ್ತಮವಾಗಿ ಮುಂದೆ ಇಳುವರಿ ಪಡೆಯಲಿಕ್ಕೆ ಅವ್ನು ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ಈ ಕಡಿಮೆ ಖರ್ಚಿನೊಳಗೆ ಏನು ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸುವ ತಂತ್ರಜ್ಞಾನ ಇದೆ ಅಲ್ಲ, ನಿಜವಾಗಿ ಕೂಡ ಬಹಳ ಮಹತ್ವವಾಗಿರುವಂತದ್ದು. ಈ ಒಂದು ಈ ಬಾಳೆ ಸಸಿಗಳನ್ನ ಉತ್ಪಾದಿಸುವ ಈ ತಂತ್ರಜ್ಞಾನ ಇದೆಯಲ್ಲ, ಯಾವ್ಯಾವ ವಿಧಾನಗಳನ್ನ ಅಳವಡಿಸಿ ಉತ್ತಮ ಗುಣಮಟ್ಟದ ಬಾಳೆ ಸಸಿಗಳನ್ನ ನಮ್ಮ ರೈತ ಉತ್ಪಾದಿಸಬಹುದು? ಒಬ್ಬ ವಿಜ್ಞಾನಿಯಾಗಿ ನೀವು ಮಾರ್ಗದರ್ಶನ ಮಾಡಬಹುದಾ? ಇದು ಬಹಳ ಸುಲಭವಾದಂತ ತಂತ್ರಜ್ಞಾನ, ತುಂಬಾ ಏನು ಕಷ್ಟ ಪಡುವಂತ ಒಂದು ಕ್ರಮೇನೇ ಇಲ್ಲ ಇದರಲ್ಲಿ. ರೈತರು ಕೆಲವು ಹಂತಗಳನ್ನ ಅಥವಾ ಕೆಲವು ಮೆಥಡ್ಗಳನ್ನ ಇದರಲ್ಲಿ ಬಳಸ್ಕೊಂಡ್ಬಿಟ್ರೆ ಬಹಳ ಸುಲಭವಾಗಿ ಮಾಡ್ಕೋಬಹುದು. ಮೊದಲಿಗೆ ಏನಿಲ್ಲ, ಈಗ ರೈತರ ಹತ್ರ ಆಲ್ರೆಡಿ ಬಾಳೆ ಬೆಳೆಯುವಂತ ಬೆಳೆಗಾರರಿದ್ರೆ ಅವರು ಅದೇ ತೋಟದಲ್ಲಿ ತುಂಬಾ ಆರೋಗ್ಯವಾಗಿರುವಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಫಸ್ಟ್. ಅಂದ್ರೆ ರೋಗ ಮತ್ತು ಕೀಟದ ಒಂದು ಬಾಧೆ ಇರಬಾರ್ದು ಆ ತೋಟದಲ್ಲಿ ಅಥವಾ ಆ ಗಿಡದಲ್ಲಿ. ಅಂತ ಗಿಡದಲ್ಲಿ ಮೊದಲಿಗೆ ಈ ಕತ್ತಿ ಆಕಾರದ ಕಂದುಗಳಂತ ಇರ್ತದೆ. ಕಂದುಗಳಂದ್ರೆ ಮರಿಗಳಂತ ಕರಿತೀವಿ ನಾವು, ಸಕ್ಕರ್ಸ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂತ ಗಿಡದಲ್ಲಿ ಕತ್ತಿ ಆಕಾರದ ಕಂದುಗಳನ್ನ ಮೊದಲಿಗೆ ರೈತರು ಆಯ್ಕೆ ಮಾಡ್ಕೋಬೇಕು. ಸುಮಾರು ಈ ಕಂದುಗಳು ಎಷ್ಟಿರ್ಬೇಕಪ್ಪ ಒಂದು ಕಂದುಗಳು ಅಥವಾ ಮರಿಗಳಂದ್ರೆ 1-1.5 kg ತೂಕವಾಗಿರ್ಬೇಕು ಇದು ಮರಿಗಳು. ಅಂದ್ರೆ ಸಕ್ಕರ್ಸ್ ಅಂತ ಏನ್ ನಾವು ಕರಿತೀವಿ ಅಥವಾ ರೈಸಮ್ಸ್ ಅಂತ ಏನ್ ಕರಿತೀವಿ, ಅವು ಒಂದು ಹಡ್ಡಿ ತೆಗೆದಾಗ ಅದಕ್ಕೆ ನಾವು 1-1.5 kg ತೂಕ ಇರಬೇಕು. ಅದಕ್ಕೆ ಯಾವ್ದೇ ರೀತಿಯಾದ ರೋಗ ಮತ್ತು ಕೀಟ ಇರಬಾರ್ದು. ಈ ಆ ತರದ ಒಂದು ಕಂದುಗಳು ಅಥವಾ ಗಡ್ಡೆಗಳನ್ನು ತಗೊಂಡು ಅದರ ಮೇಲೆ ಏನು ಚಿಗುರು ಮತ್ತು ಎಲೆಗಳು ಬಂದಿರ್ತಾವಲ್ಲ ಕುತ್ತಿಗೆ ಭಾಗದವರೆಗೂ ತೆಗೆದು ಬಿಡ್ಬೇಕು ಅದು. ಮತ್ತೆ ಈ ಕೆಳ ಭಾಗದಲ್ಲಿ ಈ ಗಡ್ಡೆ ಭಾಗದಲ್ಲಿ ಬೇರುಗಳೆಲ್ಲ ಅಂಟ್ಕೊಂಡಿರ್ತಾವೆ, ಅಂತವನ್ನು ಕೂಡ ನಾವು ಸಂಪೂರ್ಣವಾಗಿ ತೆಗಿಬೇಕಾಗ್ತದೆ. ಅದರಲ್ಲಿ ಏನಾದರೂ ರೋಗಗಳಿದ್ರೆ ಅದನ್ನೆಲ್ಲ ಹೋಗ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇದನ್ನೆಲ್ಲ ಕೊಚ್ಚಿ ತೆಗೆದು ಬಿಡ್ತೀವಿ. ಮೇಲಿನ ಭಾಗದ ಒಂದು ಕುತ್ತಿಗೆ ಭಾಗದವರೆಗೆ ಕಟ್ ಮಾಡ್ಬಿಡ್ತೀವಿ. ಆಮೇಲೆ ಇದೆಲ್ಲ ಆದ್ಮೇಲೆ ಈ ಗಡ್ಡೆ ನಮಗೆ ರೆಡಿ ಆಗುತ್ತೆ. 1-1.5 kg ಇರುವಂತ ಗಡ್ಡೆ, ಈ ಗಡ್ಡೆಯ ಮಧ್ಯ ಭಾಗದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಈ ಗಿಡ ಬೆಳೆಯುವ ಭಾಗ ಅಂತೇಳಿ ತುದಿ ಏನಿರ್ತಲ್ಲ ಅದನ್ನ 2 cm ಆಳದಷ್ಟು ಈ ಮರಿ ಬೆಳೆಯುವ ತುದಿ ಭಾಗವನ್ನ ತೆಗೆದಾಕ್ಬೇಕು ನಾವು. ಈ ಗಡ್ಡೆ ಅಂದ್ರೆ ಅದರಲ್ಲಿ ಮಧ್ಯದಲ್ಲಿ ಎಲೆ ಒಡೆಯುತ್ತಲ್ಲ ಆ ಭಾಗನ ಹೇಳ್ತಾ ಇರೋದು. ಅದನ್ನ 2 cm ಆಳದಷ್ಟು ಮರಿ ಬೆಳೆಯುವ ತುದಿ ಭಾಗವನ್ನ ತೆಗೆದಾಕ್ಬೇಕು ಫಸ್ಟ್. ನಂತರ ಏನ್ ಮಾಡ್ಬೇಕಂದ್ರೆ ಅದೇ ಗಡ್ಡೆಗೆ ಒಂದು 6-8 ಅಡ್ಡವಾಗಿ ಸೀಳುಗಳನ್ನ ಕೊಡ್ಬೇಕು. ಈಗ ಜಸ್ಟ್ ಕಟ್ ಕೊಡೋದಷ್ಟೇ, ಹಿಂಗೆ 6-8 ಕಟ್ ಕೊಟ್ರೆ ಅವಾಗ ಏನಾಗುತ್ತೆ ನಮ್ಗೆ ಅದು ಅರ್ಧ ನಮ್ಗೆ ಗಡ್ಡೆ ರೆಡಿ ಆಗುತ್ತೆ ನಮ್ಮ ತಂತ್ರಜ್ಞಾನಕ್ಕೆ. ನಂತರ ಹೀಗೆ ತಯಾರಿಸಿದ್ದಾದ್ಮೇಲೆ ಆ ಗಡ್ಡೆಗಳನ್ನ ಒಂದು ಈ ಕಾರ್ಬನ್ ಡೈಸಿಂಗ್ 50 WP ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಇದನ್ನ ಪ್ರತಿ ಲೀಟರ್ ನೀರಿಗೆ 1 g ಮಿಶ್ರಣ ಮಾಡಿದ ದ್ರಾವಣದಲ್ಲಿ 5-10 min ಅದ್ದಿ ಹಿಡಬೇಕು. ಯಾವ್ದಾದ್ರು ರೋಗಗಳೇನಾದ್ರು ಇದ್ರೆ ಮತ್ತೆ ಹೋಗ್ಲಿಕ್ಕೆ ಈ ಶಿಲೀಂಧ್ರ ನಾಶಕವನ್ನು ನಾವು ಬಳಸ್ಬೇಕು. ಈ ತರ ಗಡ್ಡೆಗಳನ್ನು 5-10 min ಅದ್ದಿ ಇಟ್ಟಾಗ ನಮ್ಗೆ ಒಂದು ರೋಗ ಇದ್ರೂ ಕೂಡ ಅದ್ರಲ್ಲಿ ಹತೋಟಿ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಇದು ಎಲ್ಲ ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇನ್ನೂ ಒಂದ್ ಕಡೆ ಏನ್ ಮಾಡ್ಬೇಕಂದ್ರೆ ಈ 50-45 cm ಇರುವಂತ ಈ ಪಾಲಿಥಿನ್ ಚೀಲಗಳನ್ನ ರೆಡಿ ಮಾಡ್ಕೋಬೇಕು. 50 cm ಉದ್ದ 45 cm ಅಗಲ ಇರುವಂತ ಈ ಪಾಲಿಥಿನ್ ಕವರ್ಗಳಲ್ಲಿ ಈ ಒಂದು 3 kg ಕಟ್ಟಿಗೆ ಒಟ್ಟು ಬರುತ್ತೆ. ಬಹಳ ಸುಲಭವಾಗಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಇದು. ಈ 3 kg ಕಟ್ಟಿಗೆ ಒಟ್ಟನ್ನ ತುಂಬಬೇಕು ಅದ್ರೊಳಗಡೆ. ಮತ್ತೆ ಅಣುಜೀವಿ ಗೊಬ್ಬರ ಏನು ಈ ಟ್ರೈಕೋಡರ್ಮಾ ಹಾರ್ಜಿಯ ನಮ್ ಮತ್ತೆ ವ್ಯಾಮ್ ಅಂದ್ರೆ ಮೈಕೋರೈಜ್ ಅಂತ ಕರಿತೀವಲ್ಲ, ಇವನ್ನ ತಲಾ 30 g ಅನ್ನ ಅದರಲ್ಲಿ ಹಾಕಿ ನಾವು ತುಂಬಬೇಕು. ಅಂದ್ರೆ 3 kg ಕಟ್ಟಿಗೆ ಒಟ್ಟು, 30 g ಟ್ರೈಕೋಡರ್ಮಾ ಹಾರ್ಜಿಯ ನಮ್ ಮತ್ತು 30 g ವ್ಯಾಮ್ ಈ ಅಣುಜೀವಿ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಇಟ್ಟು ಈ ಒಂದು ಚೀಲಗಳಲ್ಲಿ ನಾವು ಏನು ಗಡ್ಡೆಗಳನ್ನ ತಗೊಂಡಿರ್ತೀವಲ್ಲ ಆ ಗಡ್ಡೆನ ಇದರಲ್ಲಿ ಹಾಕ್ಬೇಕು. ಹಾಕಿ ನಾವು ಸ್ವಲ್ಪ ನೀರಾಕಿ ಅದನ್ನ ಹಾಗೆ ಪ್ರತಿನಿತ್ಯ ನೋಡ್ಕೊಂಡಾಗ 20-25 ದಿನದಲ್ಲಿ 4-5 ಪ್ರಥಮ ಹಂತದ 2-3 ಎಲೆಗಳ ಮರಿ ಹೊರಗಡೆ ಬರ್ತಾವಲ್ಲ. ಅಂದ್ರೆ ಒಂದು ಗಡ್ಡೆಯಲ್ಲಿ ನಮ್ಗೆ 4-5 ಪ್ರಥಮ ಹಂತದ ಮರಿಗಳು ಬರ್ತಾವ ಅದರಲ್ಲಿ, 2-3 ಎಲೆಗಳ ಇರ್ತವೆ. ಸೊ ಈ ಒಂದು ಪ್ರಥಮ ಹಂತದ ಈ ಮರಿಗಳು ಬಂದಾಗ ಮತ್ತೆ ಅವನ್ನ ನಾವು ಕತ್ತರಿಸಿ ಅದರ ತುದಿ ಭಾಗನ ತೆಗೆದು ಮತ್ತೆ ಆ ಗಡ್ಡೆಗೆ ಪುನಃ 4 ಅಡ್ಡವಾಗಿ ಒಂದು ಸೀಳುಗಳನ್ನ ಕೊಡ್ಬೇಕು. ಸೊ ಈ ರೀತಿ ಮಾಡಿದಾಗ ಮತ್ತೆ 20-25 ದಿನದ ಒಳಗೆ ನಮ್ಗೆ ಆ ಒಂದು ಪ್ರಥಮ ಹಂತದ ಮರಿಗಳಿಂದ 6-8 ದ್ವಿತೀಯ ಹಂತದ ಮರಿಗಳು ಬರ್ತವೆ. ಅದರಲ್ಲೂ ಕೂಡ 2-3 ಎಲೆಗಳಿರ್ತವೆ. ಈ ರೀತಿ ದ್ವಿತೀಯ ಹಂತದ ಮರಿಗಳನ್ನು ಪುನಃ ಕತ್ತರಿಸಿ ನಾವು ಏನ್ ಮಾಡ್ಬೇಕಂದ್ರೆ ಗಡ್ಡೆಯ ತುದಿ ಭಾಗನ ತೆಗೆದು ಈ ಗಡ್ಡೆಗೆ ಪುನಃ 4 ಅಡ್ಡವಾದ ಸೀಳುಗಳನ್ನ ಕೊಡ್ಬೇಕು. ಸೊ ಈ ರೀತಿ ಮಾಡಿದ ಗಡ್ಡೆಗಳಿಂದ ನಮ್ಗೆ 25-25 ದಿನ ಮತ್ತೆ ಒಂದು 10-15 ತೃತೀಯ ಹಂತದ 2-3 ಇರುವ ಎಲೆಗಳ ಮರಿಗಳು ನಮ್ಗೆ ಬರ್ತವೆ. ಸೊ ಇದು ನಾವು ಮೂರು ಹಂತಗಳಲ್ಲಿ ಮಾಡ್ತಾ ಇರುವಂತ ವಿಧಾನ. ಪ್ರಥಮ ಹಂತ, ದ್ವಿತೀಯ ಹಂತ, ತೃತೀಯ ಹಂತ. ಈ ಮೂರು ಹಂತಗಳಲ್ಲಿ ಬರುವಂತ ಮರಿಗಳನ್ನ ಕಟ್ ಮಾಡಿ ತುದಿಯನ್ನ ತೆಗೆದಾಗ ನಮ್ಗೆ ಒಟ್ಟಿಗೆ ಕೊನೆಗೆ ಮೂರನೇ ಹಂತ ಮುಗಿದಾಗ ನಮ್ಗೆ ಸುಮಾರು 10-15 ಒಂದು ಸಸಿಗಳು ಒಂದು ಗಡ್ಡೆಯಿಂದ ಬರ್ತವೆ. ಈ ಮರಿಗಳನ್ನ ನಾವು ಒಂದೊಂದಾಗಿ ಬಿಡಿಸಿ ಮತ್ತೆ ಈ 5x8 ಇರುವಂತ ಈ ಗಾತ್ರದ ಪಾಲಿಥಿನ್ ಚೀಲಗಳಲ್ಲಿ ನಾವು 1:1 ಪ್ರಮಾಣದಲ್ಲಿ ಮಣ್ಣು, ಚೆನ್ನಾಗಿ ಕೊಳ್ತಿರುವಂತ ಗೊಬ್ಬರ ಮತ್ತು ಮರಳನ್ನ ಮಿಶ್ರಣ ಮಾಡಿಕೊಂಡು ಹೌದಲ್ಲ ತುಂಬಿಕೊಂಡಿರುವಂತ ಈ ಪಾಲಿಥಿನ್ ಚೀಲದಲ್ಲಿ ನಮ್ಗೆ ಆಲ್ರೆಡಿ ತೃತೀಯ ಹಂತದಲ್ಲಿ ಬಂದಿರುವಂತ ಮರಿಗಳನ್ನ ಒಂದೊಂದು ಬಿಡಿಸಿ ಇದಕ್ಕೆ ನಾಟಿ ಮಾಡಿ ಮೇಂಟೈನ್ ಮಾಡಬೇಕು. ಸುಮಾರು ನಮ್ಗೆ ಒಂದು 30-35 ದಿವಸ ಏನಾದ್ರೂ ನಾವು ಮೇಂಟೈನ್ ಮಾಡಿದ್ರೆ ನಮಗೆ ಮುಂದೆ ನಾಟಿ ಮಾಡ್ಲಿಕ್ಕೆ ಒಳ್ಳೆ ಒಂದು ತರುಗಳು ಅಥವಾ ಸಸಿಗಳು ರೆಡಿ ಆಗ್ಬಿಡುತ್ತೆ. ಈ ಪದ್ಧತಿಯಿಂದ ನಾವು ಮಾಡಿದಾಗ ಒಂದು ಬಾಳೆಗಡ್ಡೆಯಿಂದ ಸುಮಾರು 10-15 ಬಾಳೆ ಸಸಿ ಅಥವಾ ತರು 3-4 ತಿಂಗಳಲ್ಲಿ ರೈತರಿಗೆ ರೆಡಿ ಆಗ್ಬಿಡುತ್ತೆ. ಅಂದ್ರೆ ನಾವು ಗಡ್ಡೆಯನ್ನ ಬಳಸಿದೀವಿ ಅಂದ್ರೆ ಒಂದು ಗಡ್ಡೆಯನ್ನ ನಾಟಿ ಮಾಡ್ಬೇಕಾಗುತ್ತೆ. ಈ ತರ ನಾವೇನೋ ತಂತ್ರಜ್ಞಾನ ಬಳಸ್ಕೊಂಡ್ರೆ ಒಂದು ಗಡ್ಡೆಯಿಂದ 10-15 ತರುಗಳನ್ನ ತಯಾರಿಸಿ ನಾವು ನಾಟಿ ಮಾಡ್ಕೋಬಹುದು. ಅಂದ್ರೆ ಒಂದು 100 ಗಡ್ಡೆ ಇತ್ತಂದ್ರೆ ನಮ್ಮ ಹತ್ರ 1,000 ಒಂದು ತರುಗಳು ರೆಡಿ ಆಗುತ್ತೆ, ಅಂದ್ರೆ ಸಸಿಗಳು ರೆಡಿ ಆಗುತ್ತೆ. ಸೊ ರೈತರಿಗೆ ಖರ್ಚು ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಇದೊಂದು ಸುಲಭ ತಂತ್ರಜ್ಞಾನ. ಇದನ್ನೆಲ್ಲರೂ ಅಳವಡಿಸಿಕೊಂಡು ಮಾಡಿದ್ರೆ ಬಹಳ ರೈತರಿಗೆ ಖರ್ಚು ಬಹಳ ಕಡಿಮೆ ಆಗುತ್ತೆ. ಡಾಕ್ಟರ್ ಕಾಂತರಾಜ್ ಅವರೇ, ನಿಜವಾಗಿ ಎಂತಹ ಒಂದು ಅದ್ಭುತ ತಂತ್ರಜ್ಞಾನ. ಗಡ್ಡೆಗಳಿಂದ ಒಂದು ಸಸಿಯನ್ನ ಬೆಳೆಯುವಂತ ಪರಿ ಏನಿದೆಲ್ಲ, ಸರಳವಾಗಿದ್ರೂ ತುಂಬಾ ಸೂಕ್ಷ್ಮವಾಗಿದೆ. ಅದು ಒಂದು ತುಂಬಾ ಪ್ರೀತಿಯಿಂದ ಒಂದು ಒಳ್ಳೆಯ ಮನೋಧರ್ಮದಿಂದ ಮಾಡ್ಕೊಳ್ಬೇಕು ಅಂತಂದಾಗ ಒಂದು ವಿಜ್ಞಾನಿಗಳ ಸಹಕಾರ, ತಂತ್ರಜ್ಞಾನದ ಸಹಕಾರ ತೆಗೆದುಕೊಂಡಾಗ ಬಾಳೆಗಡ್ಡೆಗಳಿಂದ ಉತ್ತಮ ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಮಾಹಿತಿ ಕೊಟ್ರಿ. ಈ ತಂತ್ರಜ್ಞಾನ ತುಂಬಾ ಅಭೂತಪೂರ್ವವಾಗಿದೆ. ಇದು ನಮ್ಮ ರೈತ ಬಾಂಧವರಿಗೆ ಸಿದ್ಧಿಯಾಗ್ಲಿ ಅಂತ ನಾವು ಹಾರೈಸ್ತೀವಿ. ಡಾಕ್ಟರ್ ಕಾಂತರಾಜ್ ಅವರೇ, ಇದರಲ್ಲಿ ತಾವು ಹೇಳ್ತಾ ಇರುವ ಹಾಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಬಾಳೆ ಸಸಿಗಳನ್ನು ಉತ್ಪಾದಿಸುವ ಈ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ದೀವಿ, ಅಂದ್ರೆ ನಿಖರವಾದ ಒಂದು ಖರ್ಚು ಎಷ್ಟು ಬರಬಹುದು? ಯಾವ ರೀತಿ ಒಂದು ಬಂಡವಾಳದೊಂದಿಗೆ ಈ ಬಾಳೆ ಸಸಿಗಳನ್ನ ಉತ್ಪಾದಿಸಲಿಕ್ಕೆ ನಮ್ಮ ರೈತ ತಯಾರಾಗಬೇಕು, ಇದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿ ಕೊಡ್ಬೋದಾ ಪ್ರೊಫೆಸರ್ ಕಾಂತರಾಜು? ಈಗ ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ರೈತರಿಗೆ ಅನುಕೂಲ ಆಗುತ್ತಂದ್ರೆ ಫಸ್ಟ್ ಖರ್ಚು ಕೂಡ ನಾವು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ರೈತರು ಈ ಟಿಶಿಕಲ್ಚರ್ ಏನ್ ಪ್ಲಾಂಟ್ಸ್ ಅನ್ನ ಬಳಸ್ತಾ ಇದ್ದಾರೆ, ಈಗ ಅದು ಗ್ರ್ಯಾಂಡ್ ನೈನ್ ಇರ್ಬೋದು ಅಥವಾ ರಾಜಾಪುರಿ ತಳಿ ಇರ್ಬೋದು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಈಗ ನಮ್ ಗ್ರ್ಯಾಂಡ್ ನೈನ್ ತಳಿಗೆ ಒಂದು 12-15 ರೂಪಾಯಿ ಒಂದು ಒಂದು ಸಸಿಗಿದೆ ಅಥವಾ ತರುಗಿದೆ. ಅದೇ ರೀತಿ ರಾಜಾಪುರಿ ತಳಿ ಅಥವಾ ಜವಾರಿ ತಳಿ ತಗೊಂಡ್ರೆ 20-25 ರೂಪಾಯಿವರೆಗೂ ಒಂದು ತರುಗಿದೆ. ಈ ತಂತ್ರಜ್ಞಾನವನ್ನ ಬಳಸ್ಕೊಂಡ್ರೆ ರೈತರು 3-4 ರೂಪಾಯಿ ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೂ 5 ರೂಪಾಯಿ ಒಂದು ಆ ಪ್ರದೇಶಕ್ಕೆ ಅನುಗುಣವಾಗಿ ನಾವು 3-5 ರೂಪಾಯಿ ಒಳಗಡೆ ಒಂದು ನಾವು ಸಸಿಯನ್ನ ನಾವು ತಯಾರಿಸ್ಕೋಬಹುದು. 3-5 ರೂಪಾಯಿ ಅಂದ್ರೆ ವಿಚಾರ ಮಾಡಿ, ನಾವು ಗ್ರ್ಯಾಂಡ್ ನೈನ್ ತಳಿಗೆ 12-15 ರೂಪಾಯಿ. ಸೊ ಇದನ್ನ ನೀವು 3-5 ರೂಪಾಯಿ ಅಂದ್ರು ಒಂದು ಸಸಿಗೆ ನೀವು 10 ರೂಪಾಯಿಯನ್ನ ಉಳಿಸ್ಕೋಬಹುದು. ಒಂದು ಸಸಿಗೆ 10 ರೂಪಾಯಿನ ಉಳಿಸ್ಕೋಬಹುದು ಅಂದ್ರೆ ಈಗ ನಾವು 1,000 ಸಸಿ ತಗೊಂಡ್ರೆ ನೀವು 15 ರೂಪಾಯಿ ಲೆಕ್ಕ ಹಿಡಿದ್ರು ಕೂಡ 15,000 ರೂಪಾಯಿ ಲೆಕ್ಕ ಬಂದ್ರು ಕೂಡ ಈ ಒಂದು ತಂತ್ರಜ್ಞಾನದಲ್ಲಿ ನೀವು 5 ರೂಪಾಯಿ ಲೆಕ್ಕ ಹಿಡಿದ್ರು ಕೂಡ 5,000 ಖರ್ಚಾಗುತ್ತೆ. ಅಂದ್ರೆ 1 ಎಕರೆ ನೀವು 10,000 ರೂಪಾಯಿವರೆಗೂ ಗ್ರ್ಯಾಂಡ್ ನೈನ್ ತಳಿಯಲ್ಲಿ ಉಳಿಸ್ಕೋಬಹುದು. ರಾಜಾಪುರಿ ತಳಿಯಲ್ಲಿ ನೀವು 1 ಎಕರೆ 20,000 ರೂಪಾಯಿವರೆಗೂ ಉಳಿಸ್ಕೋಬಹುದು. ಅಷ್ಟು ಖರ್ಚು ಕಡಿಮೆ ಆಗುತ್ತೆ ನಿಮ್ಗೆ 3-5 ರೂಪಾಯಿ. ನೀವು ಹೆಚ್ಚಿಗೆ ಅಂತ ಹಿಡಿದ್ರು ಕೂಡ 5 ರೂಪಾಯಿ ಒಳಗಡೆ ಈ ತಂತ್ರಜ್ಞಾನವನ್ನ ನೀವು ಬಳಸ್ಕೊಂಡು ನೀವು ಮಾಡಿಬಿಟ್ರೆ ಒಂದು ತರ 5 ರೂಪಾಯಿ ರೆಡಿ ಆಗ್ಬಿಡುತ್ತೆ ನಿಮ್ಗೆ. ಸೊ ಹಾಗಾಗಿ ಬಹಳ ಕಡಿಮೆ ಖರ್ಚಿನಲ್ಲಿ ತುಂಬಾ ರೈತ ಸ್ನೇಹಿ ತಂತ್ರಜ್ಞಾನ ಇರೋದ್ರಿಂದ ರೈತರು ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ. ಇದನ್ನ ಬಹಳ ಎಚ್ಚರಿಕೆಯಿಂದ ಕೂಡ ಒಂದು ತಂತ್ರಜ್ಞಾನ ಇರೋದನ್ನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬಹಳ ಒಳ್ಳೆ ಖರ್ಚು ಕಡಿಮೆ ಆಗುತ್ತೆ, ಮುಂದೆ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಪ್ರೊಫೆಸರ್ ಕಾಂತರಾಜ್ ಅವರೇ, ಬಹಳ ಸಂತೋಷ. ಬಾಳೆಹಣ್ಣಿನ ಒಂದು ಬೇಸಾಯದೊಳಗ ಬಾಳೆ ಸಸಿಗಳ ಒಂದು ಪಾತ್ರ ಬಹಳ ದೊಡ್ಡದಿದೆ. ಒಂದು ಕಡಿಮೆ ಖರ್ಚಿನೊಳಗ ಈ ಬಾಳೆ ಸಸಿಗಳನ್ನ ಉತ್ಪಾದಿಸಿ ನಾವು ಯಶಸ್ವಿ ಆದ್ರೆ ಖಂಡಿತವಾಗಿ ಕೂಡ ಉತ್ತಮ ಗುಣಮಟ್ಟದ ಬಾಳೆ ಬೇಸಾಯ ಮಾಡಬಹುದು. ನಿಜವಾಗಿ ಕೂಡ ತಾವು ಹೇಳಿದಂತಹ ಒಂದು ಪರಿ, ಆಮೇಲೆ ಈ ಒಂದು ಖರ್ಚಿನ ಬಾಬತ್ತು ನೋಡ್ತಾ ಇದ್ರೆ ಎಂತಹ ರೈತನು ಕೂಡ ಉತ್ಸಾಹದಿಂದ ಮುನ್ನುಗ್ಗಿ ಈ ಬಾಳೆ ಸಸಿಗಳ ಉತ್ಪಾದನೆಗೆ ಇರುವಂತಹ ಈ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಬಹುದು ಮತ್ತೆ ಯಶಸ್ವಿಯಾಗಬಹುದು. ನಿಜವಾಗಿ ಕೂಡ ತುಂಬಾ ಹೃತ್ಪೂರ್ವಕವಾದ ಮಾಹಿತಿ ನೀಡಿದ್ದೀರಾ ಪ್ರೊಫೆಸರ್ ಕಾಂತರಾಜ್ ಅವರೇ. ಈಗ ಒಟ್ಟಾರೆ ಈ ತರ ಉತ್ತಮ ಗುಣಮಟ್ಟದ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಬಾಳೆ ಸಸಿಗಳನ್ನು ಉತ್ಪಾದಿಸಿದ ನಂತರ ಲಾಭ ಮಾಡ್ಕೊಳ್ಬೇಕಲ್ಲ, ಅಂದ್ರೆ ಬಾಳೆ ಸಸಿಗಳಿಗೆ ಗ್ರಾಹಕರು ಸಿಗ್ತಾರೋ ಹೇಗೆ, ಅಂದ್ರೆ ಉತ್ತಮ ಗುಣಮಟ್ಟದ ಬಾಳೆ ಸಸಿಗಳನ್ನು ಉತ್ಪಾದಿಸಿದ ನಂತರ ಲಾಭ ನಮಗೆ ಯಾವ ರೀತಿ ದೊರಕಲಿಕ್ಕೆ ಸಾಧ್ಯ, ರೈತ ಬಾಂಧವರಿಗೆ ಮಾಹಿತಿ ಕೊಡಬಹುದಾ? ಈಗ ಯಾವುದೇ ರೈತರು ಬಾಳೆ ಬೆಳಿಬೇಕಂದ್ರೆ ಫಸ್ಟ್ ಅವರೇ ಉತ್ಪಾದನೆಯನ್ನ ಮಾಡ್ಕೊಳ್ಳೋ ಅಭ್ಯಾಸವನ್ನ ಮಾಡ್ಬೇಕು ಫಸ್ಟ್. ಈಗ ಮೊದಲಿಗೆ ಬೇರೆ ಕಡೆಯಿಂದ ತರುವಂತ ಬೇರೆಯವರಿಗೆ ಬೇರೆಯವರ ಮೇಲೆ ಅವಲಂಬಿತವಾಗಿರೋದನ್ನ ಕಡಿಮೆ ಮಾಡ್ಕೋಬೇಕು ಫಸ್ಟ್. ಅವರವರ ಹೊಲದಲ್ಲಿ ಅವರೇ ಮಾಡ್ಕೊಂಡು ಫಸ್ಟ್ ತಂತ್ರ ಅಳವಡಿಸ್ಕೊಂಡ್ರೆ ಒಂದು ಎಕರೆಗೆ 10-20 ಸಾವಿರ ಖರ್ಚು ಉಳಿದು ಬಿಡುತ್ತೆ ಬಾಳೆಯಲ್ಲಿ. ಇನ್ನ ಎರಡನೇದು ಸ್ವಲ್ಪ ಕಮರ್ಷಿಯಲ್ ಆಗಿ ವಿಚಾರ ಮಾಡಿದ್ರೆ ರೈತರು ಇದನ್ನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಅಲ್ಲೇ ಸಾಕಷ್ಟು ರೈತರು ಅಕ್ಕಪಕ್ಕದಲ್ಲೇ ಬೆಳೀತಾ ಇರ್ತಾರೆ, ಅವರೇ ಲೋಕಲ್ ಆಗಿ ಕೊಟ್ಕೊಂಡು ಮಾಡಬಹುದು. ಇಲ್ಲ ಒಂದು ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಒಂದು ಉತ್ಪಾದನೆಯನ್ನ ಮಾಡಿಕೊಂಡು ಹೆಚ್ಚಿನ ರೈತರು ಕೂಡ ಮಾರಾಟ ಮಾಡಬಹುದು. ಇನ್ನು ಬಹಳ ಪ್ರಮುಖವಾದ ವಿಚಾರ ಅಂದ್ರೆ ನಮ್ಮಲ್ಲಿ ಈಗ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಕೂಡ ಬಹಳ ಆಗ್ತಾ ಇದೆ, ಅಂದ್ರೆ ರೈತ ಉತ್ಪಾದಕರ ಸಂಘಗಳು ಜಾಸ್ತಿ ಆಗ್ತಾ ಇದೆ. ಸಂಘಗಳ ಮುಖಾಂತರ ಇವುಗಳನ್ನು ಉತ್ಪಾದನೆ ಮಾಡಿ ಎಲ್ಲಿಗೆ ಬೇಕಾದರೂ ರೈತರು ಇವನ್ನ ಮಾರಾಟ ಮಾಡಬಹುದು. ಸೊ ಆ ರೀತಿ ಸುಲಭವಾದ ತಂತ್ರಜ್ಞಾನ ಫಸ್ಟ್ ತಾವು ಉತ್ಪಾದನೆ ಮಾಡಿ ತಾವು ಬಳಸ್ಕೊಳ್ರಿ, ಆಮೇಲೆ ಸ್ವಲ್ಪ ಕಮರ್ಷಿಯಲ್ ಸ್ಕೇಲ್ ಮಾಡಿ. ಸೊ ನೀವು ನಿಮ್ಮ ಹತ್ರ ಇರುವಂತಹ ರೈತರಿಗೆ ನಿಮ್ದೇ ಆದಂತ ದರವನ್ನ ನಿರ್ಧಾರ ಮಾಡ್ಕೊಂಡು ಮಾರಾಟ ಮಾಡ್ರಿ. ಇನ್ನು ಕೆಲವು ಈ ಸಂಘಗಳ ಮುಖಾಂತರ, ರೈತ ಉತ್ಪಾದಕರ ಸಂಘಗಳ ಮುಖಾಂತರ ನೀವು ಅದನ್ನು ಉತ್ಪಾದನೆ ಮಾಡಿ ನೀವು ಮಾರಾಟ ಮಾಡಿದ್ರಂದ್ರೆ ಒಳ್ಳೆಯ ಒಂದು ತರಗಳನ್ನ ಕಡಿಮೆ ಖರ್ಚಿನಲ್ಲಿ ಕೂಡ ನೀವು ಬೇರೆ ರೈತರು ಕೊಡ್ಬೋದು, ನೀವು ಕೂಡ ಲಾಭ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ರೊಫೆಸರ್ ಕಾಂತರಾಜ್ ಅವರೇ, ತುಂಬಾ ವಿಸ್ತೃತವಾಗಿ ಇಲ್ಲಿ ತನಕ ಈ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸುವ ಈ ತಂತ್ರಜ್ಞಾನದ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸಾಕಷ್ಟು ಬಾಳೆ ಬೇಸಾಯದಕ್ಕಿಂತ ಹೆಚ್ಚು ಬಾಳೆ ಸಸಿಗಳನ್ನು ಉತ್ಪಾದಿಸುವುದರಲ್ಲಿ ಹೆಚ್ಚು ಲಾಭ ಇದೆ, ಮತ್ತೆ ಸರಳವಾದ ತಂತ್ರಜ್ಞಾನ ಇದೆ, ವಿಜ್ಞಾನಿಗಳ ಸಹಾಯವನ್ನು ತೆಗೆದುಕೊಂಡ್ರೆ ಬಾಳೆ ಸಸಿಗಳ ಮೂಲಕವೇ ಸಾಕಷ್ಟು ಲಾಭವನ್ನು ಗಳಿಸಬಹುದು, ಮತ್ತೆ ವಿಧಾನ ಕೂಡ ಒಂದು ಗಮನವಿಟ್ಟು ಒಂದು ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಉತ್ತಮವಾದ ಲಾಭವನ್ನು ಮಾಡ್ಕೊಳ್ಬಹುದು ಕಡಿಮೆ ಖರ್ಚಿನಲ್ಲಿ. ಅಂದ್ರೆ ಒಂದು ಸ್ವಾವಲಂಬಿ ರೈತ ಹೇಗೆ ಬಾಳೆ ಬೇಸಾಯದಲ್ಲಿ ಬಾಳೆ ಸಸಿಗಳನ್ನು ಉತ್ಪಾದಿಸುವ ಮೂಲಕವೇ ಸಾಕಷ್ಟು ಕ್ರಾಂತಿಕಾರಕ ಒಂದು ಲಾಭವನ್ನು ಮಾಡ್ಕೊಳ್ಬಹುದು, ಜೀವನ ಮಟ್ಟವನ್ನು ಸುಧಾರಿಸ್ಕೋಬಹುದು. ಆಮೇಲೆ ಸನಿಹದ ಎಷ್ಟೋ ಮಂದಿ ರೈತರಿಗೆ, ಯಾರಿಗೆ ಈ ತಂತ್ರಜ್ಞಾನ ಲಭ್ಯ ಇರುವುದಿಲ್ಲ, ಯಾರಿಗೆ ತಂತ್ರಜ್ಞಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರೆಲ್ಲರಿಗೂ ಕೂಡ ತುಂಬಾ ಹತ್ತಿರದಲ್ಲೇನೆ ಬಾಳೆ ಸಸಿಗಳನ್ನ ನೀಡುವಂತ ಅವಕಾಶ ಇದೆ. ಕಡಿಮೆ ಖರ್ಚಿನಲ್ಲಿ ಈ ಗುಣಮಟ್ಟದ ಬಾಳೆ ಸಸಿಗಳನ್ನ ಉತ್ಪಾದಿಸುವ ರೈತ ಸ್ನೇಹಿ ತಂತ್ರಜ್ಞಾನವನ್ನ ನಮ್ಮೆಲ್ಲ ರೈತ ಬಾಂಧವರು ಮನನ ಮಾಡಿಕೊಳ್ಳಿ, ಸ್ವಾವಲಂಬನೆಯಿಂದ ಬೆಳೆಯುವಂಗಾಗ್ಲಿ, ಹಾಗೇನೆ ಉತ್ತಮ ಬಾಳೆ ಬೇಸಾಯಕ್ಕೆ ಒಂದು ನಾಂದಿಯನ್ನ ಈ ಭಾಗದಲ್ಲಿ ಮಾಡುವಂಗಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ತುಂಬಾ ವಿಸ್ತೃತವಾಗಿ ಪ್ರೊಫೆಸರ್ ಕಾಂತರಾಜ್ ಅವರೇ, ತಾವು ಅರಭಾವಿಯ ಪ್ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳ ವಿಭಾಗ ಇದರೊಳಗೆ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇಲ್ಲಿವರೆಗೆ ತುಂಬಾ ಮನಮುಟ್ಟುವ ರೀತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಬಾಳೆ ಸಸಿಗಳ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು. ತಮಗೂ ಕೂಡ ನಮ್ಮ ಕಡೆಯಿಂದ ಬಹಳ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದುವರೆಗೆ ಬಾಳೆ ಸಸಿ ಉತ್ಪಾದನಾ ತಂತ್ರಜ್ಞಾನ ಈ ವಿಷಯವಾಗಿ ಪ್ರೊಫೆಸರ್ ಕಾಂತರಾಜ್ ಜೂಬಿ ಅವರೊಂದಿಗೆ ನಡೆಸಿದಂಥ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಾನಗಲ್ ತಾಲೂಕು ತಿಳುವಳ್ಳಿಯ ಜಿ ನಾಗರಾಜ್ ಥೋಂಬ್ರಿ ಹಾಗೂ ಮೇಳದವರಿಂದ ಕಿನ್ನರಿ ಜೋಗಿ ಪದ. ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ,

6869, ಎಳ್ಳು 6224, ಹೆಸರುಕಾಳು 913-7090, ನೆಲಗಡಲೆ ಶೇಂಗಾ 221-8047, ಹುರುಳಿಕಾಳು 3519, ಜೋಳ ಬಿಳಿಜೋಳ 1760-2563.